644 ಗ್ರಾಮಗಳು ಪೋಡಿ ಮುಕ್ತ, ಸಚಿವ ಕೃಷ್ಣ ಭೈರೇಗೌಡ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕ್ಷಣಗಣನೆ, ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿರಂಗ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು, ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ. ಮೊದಲಿಗೆ ಜೇನು ಕೃಷಿಯ ಲಾಭದಾಯಕತೆ ಕುರಿತು ಜೇನು ತಜ್ಞರಾದ ಡಾಕ್ಟರ್ ಬದ್ರಿಪ್ರಸಾದ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು. ಈಗ ಕೇಳಿ ಜೇನು ಕೃಷಿಯ ಲಾಭದಾಯಕತೆ ಕುರಿತು ಜೇನು ತಜ್ಞರಾದ ಡಾಕ್ಟರ್ ಬದ್ರಿಪ್ರಸಾದ್ ಅವರೊಂದಿಗೆ ಸಂದರ್ಶನವನ್ನ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಜೇನು ಕೃಷಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಮಾಡಿಕೊಳ್ಳೋಣ. ರಾಯಚೂರು ಭಾಗದಲ್ಲಿ ಜೇನು ಕೃಷಿ ಅಂತಂದ್ರೆ ಸಾಕಷ್ಟು ಜನ ರೈತರು ಜೇನು ಕೃಷಿ ಅಂತಕ್ಕಂಥ ವಿಚಾರವನ್ನ ಕೇಳಿದ್ದಾರೆ. ಆದರೆ ಇಲ್ಲಿ ಯಾರು ಅಷ್ಟು ಆಸಕ್ತಿ ವಹಿಸಿ ಜೇನು ಕೃಷಿಯನ್ನು ಮಾಡಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಇದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಜೇನು ಕೃಷಿ ಮಾಡೋದ್ರ ಮುಖಾಂತರ ಯಾವ ರೀತಿ ಲಾಭ ಇದೆ, ಹೇಗೆ ಮಾಡಬೇಕು, ಯಾಕೆ ಈ ಭಾಗದಲ್ಲಿ ಜೇನು ಕೃಷಿ ಅಷ್ಟು ಆಸಕ್ತಿದಾಯ ರೈತರು ತೋರಿಸ್ತಾ ಇಲ್ಲ ಅಂತಕ್ಕಂಥ ವಿಚಾರವಾಗಿ, ಜೊತೆಗೆ ಮಾಡಬೇಕಾದ್ರೆ ರೈತರಿಗೆ ಏನೇನು ಒಂದು ಅರ್ಹತೆಗಳು, ಏನೇನು ಮೂಲ ಸಾಮಗ್ರಿಗಳು ಬೇಕಾಗ್ತವೆ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದ ಕೀಟ ತಜ್ಞರಾದಂಥ ಡಾಕ್ಟರ್ ಬದ್ರಿಪ್ರಸಾದ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ರೈತರೊಂದಿಗೆ ಮಾಹಿತಿಯನ್ನು ಹಂಚಿಕೊತಿದ್ದಾರೆ. ಬನ್ನಿ ಅವರಿಂದ ವಿಚಾರವನ್ನ ತಿಳ್ಕೊಳ್ಳಂತ. ನಮಸ್ಕಾರ ಡಾಕ್ಟರ್ ಬದ್ರಿಪ್ರಸಾದ್ ಅವರೇ. ನಮಸ್ಕಾರ. ಮೊದಲನೇದಾಗಿ ಈಗ ಜೇನು ಕೃಷಿ ಅಂತಂದಾಗ ಯಾಕೆ ಈ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿರಬಹುದು ಅಥವಾ ಈ ರಾಯಚೂರು ಜಿಲ್ಲೆಯಲ್ಲಿ ಜೇನು ಕೃಷಿ ಅಷ್ಟು ಆಶಾದಾಯಕವಾಗಿಲ್ಲ, ಯಾಕೆ ಮುಂದೆ ಬರ್ತಾ ಇಲ್ಲ ಅಂತ ನಿಮ್ಮ ಒಂದು ಅನಿಸಿಕೆ ಏನು? ಉತ್ತರ ಕರ್ನಾಟಕ ಭಾಗನೇ ಅಂತಲ್ಲ, ಹೆಚ್ಚಾನೆಚ್ಚು ಇಡೀ ಭಾರತದ ಒಂದು ಪರಿಸ್ಥಿತಿ ಸಹ ಆ ಥರನೇ ಇದೆ. ಈಗ ಬಹುಶಃ ಆ ಒಂದು ಆಶಾದಾಯಕನಕ್ಕಿಂತ ಆ ಒಂದು ರೈತರಲ್ಲಿ ಬಹುಶಃ ಒಂದು ಅವ್ಯಕ್ತ ಭಯ ಇದೆ. ಆ ಒಂದು ಜೇನಿನ ಬಗ್ಗೆ ಇರತಕ್ಕಂತಹ ಭಯ, ಎಲ್ಲಿ ಅದು ನಮಗೆ ಚುಚ್ಚುತ್ತೋ, ಆ ಒಂದು ಅದರಿಂದ ನಮಗೇನು ಹಾನಿ ಆಗುತ್ತೋ, ಈ ಒಂದು ಭಯದಲ್ಲಿ ಹೆಚ್ಚು ಜನ ಈ ಒಂದು ಕೃಷಿ ಜೇನು ಕೃಷಿಗೆ ಬರ್ತಾ ಇಲ್ಲ. ಬಹುಶಃ ನಾವು ಈಗ ನೋಡಿದ್ದೇವೆ, ಒಂದು ಆಕಳವನ್ನು ನೋಡ್ತಾ ಇದ್ದೀವಿ ಡೈರಿ ಮಾಡ್ತಾರೆ, ಅದೇ ಥರ ಕುರಿ ಸಾಕಾಣಿಕೆ, ಆ ಒಂದು ಮೊಲ ಬೇರೆ ಇತರ ಒಂದು ಪಶುಸಂಗೋಪನೆಯಲ್ಲಿ ತೊಡಕೊಳ್ಳುತ್ತಾರೆ. ಆದರೆ ಜೇನು ಸಾಕಾಣಿಕೆಗೆ ಹೆಚ್ಚು ಜನ ಬರದೇ ಇರಲಿಕ್ಕೆ ಕಾರಣ ಬಹುಶಃ ಅವರು ಪತ್ರಿಕೆಗಳಲ್ಲಿ ನೋಡಿರಬಹುದು ಅಥವಾ ತಾವೇ ಸ್ವತಃ ನೋಡಿರಬಹುದು ಅವರ ಒಂದು ಗ್ರಾಮಗಳಲ್ಲಿ ಈ ಹೆಜ್ಜೆನು ದಾಳಿ, ಅವರಿಗೆ ಗಾಯ ಆಯ್ತು, ಜೀವ ಹೋಯ್ತು, ಈ ಒಂದು ಭಯ ಅವರಿಗೆ ಒಂದು ಬಹಳಷ್ಟು ಜನಕ್ಕೆ ಒಂದು ದೂರ ಇಟ್ಟಿದೆ ಅಂತ ಹೇಳಲಿಕ್ಕೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಬಂದರೆ ಬಹಳಷ್ಟು ಜನಗಳಲ್ಲಿ ಒಂದು ಭಾವನೆ ಏನಿದೆ ಅಂತ ಹೇಳಿದ್ರೆ, ಈ ಒಂದು ಬಿಸಿಲಿನ ತಾಪಮಾನ ಜಾಸ್ತಿ ಈ ಭಾಗದಲ್ಲಿ, ಈ ಬಿಸಿಲಿಗೆ ನಮ್ಮಲ್ಲಿ ಜೇನು ನಿಲ್ಲೋದಿಲ್ಲ, ಆ ಒಂದು ಜೇನು ಕೃಷಿ ಸಾಧ್ಯ ಆಗೋದಿಲ್ಲ ಅಂತ ಹೇಳೋದಕ್ಕಂಥದ್ದು ಒಂದು ಅವರ ಒಂದು ಅನಿಸಿಕೆ. ಹಾಗಾಗಿ ಬಹಳಷ್ಟು ಜನ ಒಂದು ರೈತರು ಬರದೇ ಇರೋದು ಅದು ಒಂದು ಕಾರಣ ಇರಬಹುದು. ಮತ್ತೆ ಮುಖ್ಯವಾಗಿ ಆ ಒಂದು ಜೇನಿನ ಒಂದು ಅದರ ಡಿಮ್ಯಾಂಡ್ ಏನಿದೆ ಅಥವಾ ಅದರ ಉಪಯೋಗ ಏನಿದೆ, ಅದರಿಂದ ನಮಗೆ ಆರ್ಥಿಕವಾಗಿ ಎಷ್ಟು ಲಾಭ ಆಗುತ್ತೆ, ಇದರ ಮಾಹಿತಿ ಸಹ ಸಮರ್ಪಕವಾಗಿ ಆ ಒಂದು ರೈತ ಬಾಂಧವರಲ್ಲಿ ಇಲ್ಲ. ಹಾಗಾಗಿ ಈ ಎಲ್ಲ ಕಾರಣಗಳಿಂದ ಒಂದು ಜೇನು ಕೃಷಿಯ ಒಂದು ಹಿನ್ನಡೆ ಆಗಿದೆ ಇಲ್ಲಿ ತನಕ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗ ಜೇನು ಕೃಷಿಯನ್ನ ಮಾಡಬೇಕಾದ್ರೆ ಒಂದು ಕಲ್ಪನೆ ಜನರಲ್ಲಿ ಏನಂತಂದ್ರೆ, ಇಲ್ಲ ಕಾಡಿರ್ಬೇಕು ಜಾಸ್ತಿ, ಎಲ್ಲ ದೊಡ್ಡ ದೊಡ್ಡ ಇದುಗಳು ಇರಬೇಕು, ಮರಗಳಿರಬೇಕು, ಇದ್ರೆ ಜೇನು ಕೃಷಿ ಸಕ್ಸಸ್ ಆಗತ್ತಂತಕ್ಕಂಥದ್ದು. ಹೇಗೆ ಈ ಭಾಗದಲ್ಲಿ ಜೇನು ಕೃಷಿಯನ್ನ ಮಾಡಬಹುದು ಅಂತೀರಾ? ಹೇಗೆ ಜೊತೆಗೆ ಜೇನು ಕೃಷಿಯನ್ನ ಮಾಡುವಂತ ರೈತರಿಗೆ ಏನು ಮುಖ್ಯವಾಗಿ ಬೇಕಾಗ್ತವೆ ಅರ್ಹತೆಗಳು ಏನಿರಬೇಕು? ಮೊದಲನೇದಾಗಿ ನಾವು ಆ ಒಂದು ಜೇನು ಕೃಷಿಯನ್ನ ಮಾಡ್ಲಿಕ್ಕಿಂತ ಮುಂಚಿತವಾಗಿ ಜೇನುಗಳಲ್ಲಿ ಎಷ್ಟು ತರ ತಳಿಗಳಿದೆ ಅಂತ ತಿಳ್ಕೊಂಡ್ರೆ ಆ ರೈತರು ಒಂದು ಕೃಷಿಗೆ ಕೈ ಹಾಕ್ಲಿಕ್ಕೆ ಈಸಿ ಆಗುತ್ತೆ. ಒಂದು ಈ ಒಂದು ಸಂದರ್ಭದಲ್ಲಿ ಏನು ಹೇಳ್ತೀನಿ, ಈ ಒಂದು ನಮ್ಮ ದೇಶದಲ್ಲಿ ಸಾಧಾರಣವಾಗಿ ಒಂದು 5 ವಿವಿಧ ಜಾತಿಯ ತಳಿಗಳ ಒಂದು ಜೇನು ನೊಣಗಳನ್ನು ನಾವು ಕಾಣ್ತೀವಿ. ಅದರಲ್ಲಿ ಮೊದಲನೇದಾಗಿ ಮುಖ್ಯವಾಗಿ ಹೆಜ್ಜೇನು ಅಂತ ಕರಿತೀವಿ. ಇದನ್ನು ಸಾಮಾನ್ಯವಾಗಿ ಎಲ್ಲ ರೈತ ಬಂದವರು ಗಮನಿಸಿರ್ತಾರೆ, ಎತ್ತರವಾದಂತಹ ಮರಗಳ ಕೊಂಬೆಗಳ ಮೇಲೆ, ದೊಡ್ಡ ದೊಡ್ಡ ಒಂದು ಕಟ್ಟಡಗಳ ತುದಿಯಲ್ಲಿ ಅಥವಾ ನಮ್ಮ ನೀರಿನ ಟ್ಯಾಂಕ್ಗಳ ಒಂದು ತುದಿಯಲ್ಲಿ ಕಟ್ಟಿರ್ತಕ್ಕಂತಹ ಹೆಜ್ಜೇನಿನ ಹುಟ್ಟನ್ನು ಬಹಳಷ್ಟು ಜನರು ಗಮನಿಸಿರ್ತಾರೆ. ಇದು ಮೊದಲನೆಯ ಜಾತಿ. ಎರಡನೇದು ಅಲ್ಲಲ್ಲೇ ಒಂದು ಕೋಲು ಜೇನಂತ ಕರಿತೀವಿ. ಇದು ಗಾತ್ರದಲ್ಲಿ ಹೆಜ್ಜೇನಿಗಿನ್ನ ಕಡಿಮೆ ಇರುತ್ತೆ. ಈ ಕೋಲು ಜೇನುಗಳು ಅಲ್ಲಲ್ಲೇ ಒಂದು ಮರದ ಒಂದು ಟೊಂಗೆಗಳ ಮೇಲೆ ಅದನ್ನು ಕಾಣ್ತಿರ್ತೀವಿ. ಇದು ಗಾತ್ರದಲ್ಲಿ ಸಣ್ಣದಾಗಿದ್ದು ಇವುಗಳ ಒಂದು ಹುಟ್ಟಿನ ಒಂದು ಅಗಲ ಗಾತ್ರ ಸಹ ಕಡಿಮೆ ಇರುತ್ತೆ. ಇದು ಎರಡನೇ ಜಾತಿ. ಮೂರನೇದು ನಮ್ಮಲ್ಲಿ ಸಾಧಾರಣವಾಗಿ ಕಾಣತಕ್ಕಂಥದ್ದು ಅಥವಾ ನಮ್ಮ ರೈತರಿಗೆ ತಿಳಿದಿರತಕ್ಕಂಥದ್ದು ಹುತ್ತದ ಜೇನು ಅಂತ ಕರೀತಾರೆ, ಅಥವಾ ತೊಗರಿ ಜೇನು ಅಂತ ಕರೀತಾರೆ, ಏಳು ಹುಟ್ಟಿನ ಜೇನು ಅಂತ ಸಹ ಕರೀತಾರೆ. ಇದು ಒಂದು ಅಥವಾ ತುಡುವೆ ಜೇನು ಅಂತ ಸಹ ಸಾಮಾನ್ಯವಾಗಿ ಕರೀತಾರೆ. ಇದು ಮೂರನೆಯ ಒಂದು ಜಾತಿ. ಇದು ನಮ್ಮ ದೇಶದ ಒಂದು ಸಾಮಾನ್ಯವಾದಂತಹ ಒಂದು ಜೇನು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣ್ತಕ್ಕಂಥದ್ದು. ಇದು ಮೂರನೆಯದು. ಇನ್ನು ನಾಲ್ಕನೆಯದು, ನಮ್ಮ ದೇಶಕ್ಕೆ ಹೊರದಿಂದ ಅಂದರೆ ಯುರೋಪ್ ಕಂಟ್ರಿಗಳಿಂದ, ಯುರೋಪ್ ದೇಶದಿಂದ ನಮ್ಮ ರಫ್ತು ಮಾಡಿಕೊಂಡಂತಹ ಆಮದು ಮಾಡಿಕೊಂಡಂತಹ ಒಂದು ಜೇನಿನ ತಳಿ, ಯುರೋಪಿಯನ್ ಜೇನು ಅಂತ ಕರಿತೀವಿ, ಏಪಿಸ್ ಮೆಲ್ಲಿಫೆರಾ ಅಂತ ಹೇಳ್ತೀವಿ. ಇದು ನಮ್ಮ ಒಂದು ಭಾರತೀಯ ಮೂಲದ ಜೇನಿಗಿನ್ನ ಸ್ವಲ್ಪ ತುಸು ದೊಡ್ಡದಾಗಿರುತ್ತೆ. ಇದು ಒಂದು ತಳಿ. ಇನ್ನೊಂದು ಜೇನಿನ ತಳಿ ನಮ್ಮಲ್ಲಿ ಬಹಳ ಸಾಧಾರಣವಾಗಿ ನಾವು ಕಾಣ್ತಕ್ಕಂಥದ್ದು ನಸರು ಜೇನು, ಅಂಟು ಜೇನು ಅಥವಾ ರಾಳ ಜೇನು ಅಂತ ಕರಿತೀವಿ. ಇದು ಬಹಳ ಒಂದು ಪೊಟ್ರೆಗಳ ಸಂಧಿಗಳಲ್ಲಿ ಅಥವಾ ಮನೆಯ ಒಂದು ಬಿರುಕುಗಳಲ್ಲಿ ವಾಸ ಮಾಡ್ತದೆ. ನೊಣಕ್ಕಿನ್ನ ಸಣ್ಣ ಗಾತ್ರದ್ದಾಗಿರುತ್ತೆ. ಇದು ಐದನೇ ತಳಿ. ನಮ್ಮ ದೇಶದ ಒಂದು ಹೆಗ್ಗಳಿಕೆ ಏನಪ್ಪಾ ಅಂತ ಹೇಳಿದ್ರೆ, ಈ 5 ಜಾತಿಯ ಒಂದು ತಳಿಗಳನ್ನು ನಾವು ಸಮರ್ಪಕವಾಗಿ ನಮ್ಮಲ್ಲಿ ಕಾಣ್ತೀವಿ. ಇದರಿಂದ ಜೇನಿನ ಉತ್ಪಾದನೆ ಸಾಧ್ಯ ಇದೆ. ಬೇರೆ ದೇಶಗಳಲ್ಲಿ ಈ ಒಂದು ಸೌಲಭ್ಯ ಇಲ್ಲ. ಯಾವುದಾದ್ರೂ ಒಂದು ಅಥವಾ 2 ಜಾತಿಯ ತಳಿಗಳಿಗೆ ಅಷ್ಟೇ ಸೀಮಿತ ಆಗಿರುತ್ತೆ. ಆದರೆ ಒಂದು ಭಾರತದ ವೈವಿಧ್ಯತೆ ಈ 5 ತಳಿಗಳನ್ನು ನಮ್ಮಲ್ಲಿ ಪೋಷಿಸ್ತಾ ಇದೆ. ಈಗ ಆರ್ಥಿಕವಾಗಿ ಸಾಕಲಿಕ್ಕೆ ಯಾವ ತಳಿ ಒಳ್ಳೆ ಶ್ರೇಷ್ಠವಾದ ಇಳುವರಿ ಕೊಡ್ತದೆ? ರೈತರು ಗಮನಿಸಬೇಕಾದ್ದು ಏನಂತ ಹೇಳಿದ್ರೆ, ಯಾವ ಜೇನನ್ನು ನಾವು ಹೊರಗಡೆ ನಮ್ಮ ಕಣ್ಣಿನಿಂದ ನೇರವಾಗಿ ನೋಡ್ತೀವಿ, ಜೇನಿನ ಹುಟ್ಟು ಅಥವಾ ಜೇನಿನ ಗೂಡನ್ನು, ಆ ಜೇನುಗಳನ್ನು ನಾವು ಸಂರಕ್ಷಿಸಿಟ್ಟು ಸಾಕಾಣಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ಪೊಟ್ರೆಗಳ ಸಂಧಿಗಳಲ್ಲಿ, ಕಲ್ಲು ಕೊರಕಗಳಲ್ಲಿ ವಾಸ ಮಾಡ್ತಾ ಇರ್ತದೆ, ಬಿರುಕುಗಳಲ್ಲಿ ಸಂಧಿಗಳಲ್ಲಿ ಗೂಡು ಕಟ್ಕೊಂಡು ವಾಸ ಮಾಡ್ತದೆ, ಆ ಜೇನನ್ನು ಮಾತ್ರ ನಮಗೆ ಸಾಕಲಿಕ್ಕಾಗತ್ತೆ. ಆ ಥರದ ತಳಿಗಳು ಯಾವುದಪ್ಪ ಅಂತ ಹೇಳಿದ್ರೆ, ಒಂದನೇದಾಗಿ ತುಡುವೆ ಜೇನು, ಎರಡನೇದು ಯುರೋಪಿಯನ್ ಜೇನು, ಮೂರನೇದು ಮುಜಂಟಿ ಅಥವಾ ರಾಳ ಜೇನು. ಇವು 3 ಜಾತಿಯ ತಳಿಗಳನ್ನು ನಾವು ಸಾಕಾಣಿಕೆ ಮಾಡಬಹುದು. ಹೆಜ್ಜೇನು ಮತ್ತು ಕೋಲು ಜೇನುಗಳಿಂದ ನಾವು ಸಾಕಾಣಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವುಗಳು ನಮಗೆ ಹಾನಿಯನ್ನು ಸಹ ಜಾಸ್ತಿ ಮಾಡ್ತವೆ, ತೊಂದರೆಯನ್ನು ಕೊಡಲಿಕ್ಕೂ ಇದೆ. ಹಾಗಾಗಿ ಈ 3 ಜಾತಿಯ ಜೇನುಗಳನ್ನು ಮಾತ್ರ ನಾವು ಸಾಕಾಣಿಕೆ ಮಾಡಬಹುದು. ಇದು ಬಹಳ ಮುಖ್ಯ. ಈಗ ಜೇನು ಸಾಕಾಣಿಕೆಯನ್ನು ಮಾಡುವಂತವರಿಗೆ ಏನು ಅರ್ಹತೆಗಳಿರಬೇಕು? ಮುಖ್ಯವಾಗಿ ಯಾವ ರೀತಿ ಅವರಲ್ಲಿ ಪರಿಸರ ಇರಬೇಕು, ಹೇಗೆ ಅದಕ್ಕೆ ಏನಾದರೂ ಕಟ್ಟು ನಿಯಮಗಳದಾವ? ಈ ಕಟ್ಟು ನಿಯಮಗಳು ಅಂತ ಏನಿಲ್ಲ. ಯಾಕೆಂದ್ರೆ ಜೇನು ಸಾಕಾಣಿಕೆ ಮಾಡಬೇಕು ಅಂತಕ್ಕಂತ ಮನಸ್ಥಿತಿ ಒಂದೇ ಸಾಕಾಗುತ್ತೆ ಜೇನು ಒಂದು ಸಾಕಾಣಿಕೆ ಮಾಡಲಿಕ್ಕೆ. ಆ ಒಂದು ಜೇನು ಸಾಕಾಣಿಕೆ ನಾನು ಮಾಡಬೇಕು ಅಂತ ಅಂದ್ಕೊಂಡ್ರೆ ಅವರಿಗೆ, ಯಾಕೆಂದ್ರೆ ಬೇರೆ ನಾವು ಹಸು ಸಾಕಲಿಕ್ಕೆ, ಎಮ್ಮೆ ಸಾಕಲಿಕ್ಕೆ, ಕುರಿ ಸಾಕಲಿಕ್ಕೆ ನಮ್ಮದೇ ಆದಂತಹ ಹೊಲ ಇರಬೇಕು, ನಮ್ಮದೇ ಹೊಲದಲ್ಲಿ ಬೆಳೆ ಬೆಳೆದಿರಬೇಕು, ಮೇವಿನ ಬೆಳೆ ಇರಬೇಕು, ಮೇವು ಸಿಗಬೇಕು ಅಂತಿದೆ. ಆದರೆ ಜೇನು ಸಾಕಾಣಿಕೆ ಮಾಡಲಿಕ್ಕೆ ಈ ಅವಶ್ಯಕತೆಗಳು ಮೂಲಭೂತ ಅವಶ್ಯಕತೆಗಳೇ ಇಲ್ಲ. ನಾವು ಇಡಲಿಕ್ಕೆ ಆ ಒಂದು ಪೆಟ್ಟಿಗೆಯನ್ನು ಇಟ್ಕೊಳ್ಳಿಕ್ಕೆ ಒಂದು ಅಂಗೈಗಳ ಜಾಗ ಇದ್ರೆ ಸಾಕು, ಆ ಜೇನುಗಳು ನಮ್ಮಿಂದ ಇನ್ನೇನನ್ನು ಬಯಸೋದಿಲ್ಲ. ತಮ್ಮಷ್ಟಕ್ಕೆ ತಾವೇ ಹೊರ ಹೋಗ್ತವೆ. 1/2 ಕಿಲೋಮೀಟರ್ನಿಂದ 1 ಕಿಲೋಮೀಟರ್ ದೂರದಲ್ಲಿ ಎಲ್ಲಿಯೇ ಆಹಾರ ಇದ್ರೂ ಸಹ, ಯಾವುದೇ ಕಾಡು ಮರಗಳಿರ್ಬೋದು, ಬೆಳೆಗಳಿರ್ಬೋದು ಅಥವಾ ಕಸ ಕಡ್ಡಿಗಳು, ನಮ್ಮಲ್ಲಿ ಏನು ಕಳೆಗಳಂತ ಹೇಳ್ತೀವಿ, ಆ ಕಳೆಗಳ ಹೂವಿದ್ರೂ ಸಾಕಾಗುತ್ತೆ ಈ ಒಂದು ಜೇನು ಕೃಷಿ ಪ್ರಾರಂಭ ಮಾಡಬಹುದು. ಹಾಗಾಗಿ ಯಾವುದೇ ಒಂದು ಬೆಳೆ ಇದ್ರಷ್ಟೇ ಜೇನು ಸಾಕಾಣಿಕೆ ಮಾಡಬಹುದು ಅಂತಕ್ಕಂಥ ತಪ್ಪು ಕಲ್ಪನೆ ಬೇಡ. ಮನೆ ಹಿಂದೆ ಮುಂದೆ ಮನೆ ಮುಂದೆ ಹಿಂದೆ ರೂಮಿನೊಳಗೆ ಸಜ್ಜೆ ಮೇಲೆ ಎಲ್ಲಿ ಬೇಕಾದರೂ ಇಟ್ಟು ನಾವು ಇವತ್ತೊಂದು ದಿವಸ ಜೇನು ಕೃಷಿಯನ್ನು ಮಾಡಬಹುದು. ಮತ್ತೆ ನಾವು ಅವುಗಳ ತಂಟೆಗೆ ಹೋಗಲಿಲ್ಲ ಅಂತ ಹೇಳಿದ್ರೆ, ಅವು ತಮ್ಮಷ್ಟಕ್ಕೆ ತಾವು ಜೀವನ ಮಾಡತಕ್ಕಂತಹ ಸಂಘಜೀವಿಗಳು. ಅವುಗಳಿಗೆ ಹಾನಿಯಾದಾಗ ಮಾತ್ರ ಅವು ನಮ್ಮ ಮೇಲೆ ಆಕ್ರಮಣ ಮಾಡ್ತೇವೆ ಹೊರತು, ಇಲ್ಲಾಂತಂದ್ರೆ ತಮ್ಮಷ್ಟಕ್ಕೆ ತಾವೇ ಇರ್ತವೆ. ಹಾಗಾಗಿ ಈಗ ಹಲವಾರು ರೈತರು, ಇವತ್ತೊಂದು ದಿವಸ ನಾವು ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ, ಬಳ್ಳಾರಿ ಜಿಲ್ಲೆಯ ಕುರುಗೋಡ್ನಲ್ಲಿ ಮಂಜುನಾಥ ಗೌಡರು ಅಂತೇಳಿ ಒಬ್ಬ ರೈತರಿದ್ದಾರೆ. ಅವರು ತಮ್ಮ ಮನೆಯ ಒಂದು ರೂಮಿನಲ್ಲಿ ಅಂದ್ರೆ ತಮ್ಮ ಶಯನ ಇದರಲ್ಲಿ ಮಲಗುವಂತ ಕೋಣೆಯಲ್ಲಿ ಇಟ್ಕೊಂಡಿದ್ದಾರೆ ಜೇನನ್ನ. ಹಾಗಾಗಿ ಆ ಒಂದು ಅಲ್ಲಿ ಸಹ ಯಾವುದೇ ಹಾನಿ ಇಲ್ಲದೆ ಕಳೆದ 4-6 ವರ್ಷಗಳಿಂದ ಆ ಜೇನುಗಳ ಆ ಒಂದು ರೂಮಿನಲ್ಲೇ ವಾಸ ಮಾಡ್ತಾ ಇದ್ದಾವೆ. ಆದ್ರಿಂದ ರೈತರು ಏನು ಇದ್ ಮಾಡ್ಕೊಳ್ಳೋದು ಬೇಡ. ಜಾಗ ಇಲ್ಲದೇ ಇದ್ದಂತಹ ರೈತರು ಸಹ ಇದನ್ನ ಅಳವಡಿಸ್ಕೊಳ್ಳಿಕ್ಕೆ ಸೂಕ್ತ ಇದೆ. ಈಗ ಜೇನು ಕೃಷಿಯನ್ನ ಮಾಡ್ಬೇಕಂದ್ರೆ ಅವರು ಏನು ಜೇನು ಕೃಷಿಯನ್ನ ಬೇಕಾಗ್ತವೆ ಸಾಮಗ್ರಿಗಳು? ಮೊದಲನೇದಾಗಿ ಜೇನು ಕೃಷಿಯನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಧೈರ್ಯ ಇರಬೇಕು, ಮಾಡ್ತೀನಿ ಅಂತಕ್ಕಂಥ ಮನಸ್ಥಿತಿ ಇರಬೇಕು. ಇಂತಹ ರೈತರು ತಮ್ಮ ಸಮೀಪದಲ್ಲಿರ್ತಕ್ಕಂತಹ ಯಾವುದೇ ಒಂದು ಜೇನು ಕೃಷಿಕರನ್ನು, ಹತ್ತಿರದಲ್ಲಿರ್ತಕ್ಕಂಥ ಜೇನು ಕೃಷಿಕರನ್ನು ಅಥವಾ ನಮ್ಮ ಕೃಷಿ ವಿಜ್ಞಾನ ಕೇಂದ್ರವನ್ನು ಸಂಪರ್ಕ ಮಾಡಿದ್ದೇ ಆದಲ್ಲಿ ಅವರಿಗೆ ಸೂಕ್ತವಾದಂತಹ ಒಂದು ತರಬೇತಿಯನ್ನು ಕೊಡ್ತೀವಿ. ಅಂದರೆ ಯಾವ ರೀತಿ ನೋಡಿಕೊಳ್ಬೇಕು, ಯಾವ ರೀತಿ ಆ ಕಾಲನಿ ಮೇಂಟೈನ್ ಮಾಡಬೇಕು, ಅದಕ್ಕೆ ಅಗತ್ಯತೆಗಳು ಏನಿದೆ, ಈ ಒಂದು ಕೆಲವು ನಿರ್ದಿಷ್ಟವಾದಂತಹ ಒಂದು ತರಬೇತಿಯನ್ನು ನಮ್ಮಲ್ಲಿ ಕೊಡಲಿಕ್ಕಾಗುತ್ತೆ. ಆ ತರಬೇತಿಯನ್ನು ಪಡ್ಕೊಂಡ ನಂತರ ಅಂದರೆ ನೇರವಾಗಿ ಬೇರೆ ಇದಕ್ಕೆ ಕೈ ಹಾಕದಂಗೆ ನಮ್ಮಲ್ಲಿ ಜೇನು ಕೃಷಿಗೆ ಕೈ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಒಂದು ಇದನ್ನ ಕಲ್ತ್ಕೊಳ್ಬೇಕಾಗತ್ತೆ, ಅರ್ಥಕೊಳ್ಬೇಕಾಗತ್ತೆ, ಕ್ರಮಗಳನ್ನು ಅರ್ಥಕೊಳ್ಬೇಕಾಗತ್ತೆ. ಅರ್ಥಕೊಂಡ ನಂತರ ಅವರಿಗೆ ಅದು ಬಹಳ ಸಲೀಸು, ಸುಲಭ ಆಗುತ್ತೆ. ಅದರಿಂದ ಆ ಒಂದು ತರಬೇತಿಯನ್ನು ಕಡ್ಡಾಯವಾಗಿ ಪಡ್ಕೊಳ್ಬೇಕು. ಯಾಕೆಂದ್ರೆ ಅದರಲ್ಲಿ ರಾಣಿ ಜೇನು ಯಾವ ತರ ಇರುತ್ತೆ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ. ರಾಣಿ ಜೇನು ಎಲ್ಲಿರುತ್ತೆ, ಗಂಡು ನೊಣಗಳು ಅಂದ್ರೆ ಯಾವುದು, ಕೆಲಸಗಾರ ನೊಣಗಳು ಅಂದ್ರೆ ಏನು, ಆಹಾರ ಕೋಣೆ ಎಲ್ಲಿರುತ್ತೆ, ಆ ಮೊಟ್ಟೆ ಅಥವಾ ಮರಿಗಳ ಕೋಣೆ ಅಂದ್ರೆ ಯಾವುದು, ರಾಣಿ ಕಣ ಅಥವಾ ರಾಣಿ ಕೋಶ ಯಾವುದು, ಇದರ ಒಂದು ಸಾಮಾನ್ಯ ಜ್ಞಾನ ಮಾಡ್ಕೊಳ್ಬೇಕಾಗತ್ತೆ. ಅದರಿಂದ ಆ ಒಂದು ತರಬೇತಿಯನ್ನು ಅವರು ತಗೊಂಡು ನಂತರ ತೋಟಗಾರಿಕೆ ಇಲಾಖೆ, ತಮ್ಮ ಹತ್ತಿರದಲ್ಲಿರ್ತಕ್ಕಂಥ ತೋಟಗಾರಿಕೆ ಸಹಾಯಕ ನಿರ್ದೇಶಕರನ್ನು ಅವರು ಭೇಟಿಯಾದರೆ ಅವರಲ್ಲಿ ಒಂದು ಸಹಾಯಧನದಲ್ಲಿ ಈ ಒಂದು ಜೇನು ಪೆಟ್ಟಿಗೆ ಮತ್ತು ಜೇನು ಕುಟುಂಬವನ್ನು ಕೊಡಲಿಕ್ಕೆ ಯೋಜನೆ ಇದೆ. ಅಲ್ಲಿ ಅವರು ಕನಿಷ್ಠ 2 ಪೆಟ್ಟಿಗೆಗಳನ್ನು ಕೊಡಲಿಕ್ಕೆ ಸಹಾಯಧನ ಅಂದರೆ 50% ಸಹಾಯಧನದಲ್ಲಿ ಕೊಡ್ತಾರೆ. ಅವರಲ್ಲಿ ತಮ್ಮ ಒಂದು ಆಸಕ್ತಿಯನ್ನು ವ್ಯಕ್ತಪಡಿಸಿ ಅವರಿಗೆ ಬೇಕಾದಂಥ ದಾಖಲೆಗಳನ್ನು ಒದಗಿಸಿ ಕೊಟ್ಟಿದ್ದೇ ಆದರೆ ಆ ಒಂದು ಜೇನು ಪೆಟ್ಟಿಗಳನ್ನು ಸಹಾಯಧನದಲ್ಲಿ ಅವರು ಪಡ್ಕೊಳ್ಬಹುದು. ಇಲ್ಲ ನಾನು ಪೂರ್ಣ ಪ್ರಮಾಣದ ಹಣ ಆದರೂ ಪರವಾಗಿಲ್ಲ ತಗೊಳ್ತೀನಿ ಅಂತ ಹೇಳಿದ್ರೆ ಇವತ್ತಿನ ದಿವಸ ಹಲವಾರು ಜೇನು ಕೃಷಿಕರು ಅದನ್ನು ಸರಬರಾಜು ಮಾಡ್ತಾರೆ, ಅವರನ್ನ ಸಹ ಅವರು ಸಂಪರ್ಕ ಮಾಡಬಹುದು. ಈಗ ಜೇನು ಪೆಟ್ಟಿಗೆ ಮತ್ತು ಜೇನು ಗೂಡು ಅಥವಾ ಜೇನು ಕಾಲನಿ ಅಂತಂದ್ರೆ ನೀವು ಅದು ಇಲಾಖೆಯಲ್ಲಿ ಕೊಡ್ತಾರೆ? ಇಲಾಖೆಯಲ್ಲಿ ಜೇನು ಪೆಟ್ಟಿಗೆ ಮತ್ತು ಜೇನು ಕುಟುಂಬ ಎರಡನ್ನೂ ಸೇರಿ ಕೊಡ್ತಾರೆ. ಅದಕ್ಕೆ 50% ಸಹಾಯಧನ ಇದೆ. ಕಳೆದ ಬಾರಿ ಒಂದು ಪೆಟ್ಟಿಗೆ ಮತ್ತು ಕುಟುಂಬದ ವೆಚ್ಚ 4,000 ರೂಪಾಯಿ ಇತ್ತು. ಅದರಲ್ಲಿ 50% ಸಹಾಯಧನ ಅಂತೇಳಿ 1,600 ರೂಪಾಯಿ ವರೆಗೆ ಸಹಾಯಧನ ಕೊಡ್ತಾ ಇದ್ರು ಒಂದು ಪೆಟ್ಟಿಗೆ ಮತ್ತೆ ಕುಟುಂಬಕ್ಕೆ. ಈಗ ಒಬ್ಬ ರೈತರು ಒಂದು ಪೆಟ್ಟಿಗೆನ ತಗೊಂಡು ಪ್ರಾರಂಭ ಮಾಡಿದ್ರೆ ಎಷ್ಟು ವರ್ಷ ಕಂಟಿನ್ಯೂ ಮಾಡಬಹುದು ಜೇನು ಸಾಕಾಣಿಕೆ? ಈಗ ನಾವು ರೈತರಿಗೆ ಹೇಳೋದು ಕನಿಷ್ಠ 2 ಪೆಟ್ಟಿಗೆಗಳಿಂದ ಪ್ರಾರಂಭ ಮಾಡಿ. ಒಂದೇ ಪೆಟ್ಟಿಗೆ ಅಂತ ಇಟ್ಕೊಳ್ಳೋದಕ್ಕಿಂತ ಅಕಸ್ಮಾತ್ ಏನಾದರೂ ಒಂದು ಹೆಚ್ಚು ಕಡಿಮೆ ಆಯ್ತಂದ್ರೆ ಇನ್ನೊಂದು ಪೆಟ್ಟಿಗೆ ಅದಕ್ಕೆ ಜೊತೆಗೆ ಇದ್ರೆ ಒಳ್ಳೆಯದು. 2 ಪೆಟ್ಟಿಗೆಗಳಿಂದ ಪ್ರಾರಂಭ ಮಾಡಿದರೆ ಒಬ್ಬ ರೈತ ಕನಿಷ್ಠ ವರ್ಷದಲ್ಲಿ 3 ಬಾರಿ ಆ ಒಂದು ಜೇನು ಕುಟುಂಬವನ್ನ ನಾವು ವಿಭಜನೆ ಮಾಡಬಹುದು. ಅಂದ್ರೆ 1 ಪೆಟ್ಟಿಗೆಯಿಂದ ಮತ್ತೆ 3 ಪೆಟ್ಟಿಗೆಗಳಷ್ಟು ಹುಳ ತೆಗಿಬಹುದು ನಾವು. ಆದ್ರಿಂದ 1 ಪೆಟ್ಟಿಗೆಯನ್ನು ಇಟ್ಕೊಂಡ್ರೆ ಈ ಒಂದು ವರ್ಷದ ಒಂದು ಸುತ್ತಿನಲ್ಲಿ ಅವರಿಗೆ 3 ಪೆಟ್ಟಿಗೆಗಳಷ್ಟು ಕುಟುಂಬವನ್ನು ಅವ್ರು ಮಾಡ್ಕೊಳ್ಬಹುದಾಗತ್ತೆ. ಅದರಿಂದ ಆ ಒಂದು ಎಚ್ಚರಿಕೆ. ಎರಡನೇದಾಗಿ ಅವರು ಜೇನು ತುಪ್ಪವನ್ನೇ ನಾವು ಅವಲಂಬಿಸ್ತೀವಿ ಅಂತ ಹೇಳಿದ್ರೆ ವರ್ಷದಲ್ಲಿ 3 ಬಾರಿ ಆ ಒಂದು ಜೇನು ತುಪ್ಪವನ್ನು ಕನಿಷ್ಠ ತೆಗಿಲಿಕ್ಕೆ ಅನುಕೂಲ ಇದೆ. ಅಂದ್ರೆ 3 ಸರಿ ಅಥವಾ 4 ಸರಿ ತೆಗಿಬಹುದು. ಆದ್ರೆ ಅದು ಎಷ್ಟು ಆಹಾರ ಸಿಗುತ್ತೆ ಸುತ್ತ ಪರಿಸರದಲ್ಲಿ ಅದರ ಮೇಲೆ ಹೋಗುತ್ತೆ. ಆ ಒಂದು ಪರಿಸರಕ್ಕೆ ಅನುಗುಣವಾಗಿ ಅದಕ್ಕೆ ಆಹಾರ ಚೆನ್ನಾಗಿ ಸಿಗ್ತಾ ಇದೆ, ಹತ್ತಿರದಲ್ಲೇ ಸಿಗ್ತಾ ಇದೆ. ಯಾಕೆಂದ್ರೆ ಎಲ್ಲೋ ಪೆಟ್ಟಿಗೆ ಇಟ್ಟು ಇನ್ನೆಲ್ಲೋ ಆಹಾರ ಆರಿಸ್ಕೊಂಡು ಬರಬೇಕಾದ್ರೆ ಶಕ್ತಿಯ ವ್ಯಯ ಆದ್ರೆ ತುಪ್ಪದ ಉತ್ಪಾದನೆ ಕಡಿಮೆ ಆಗುತ್ತೆ. ಹತ್ತಿರದಲ್ಲೇ ಆಹಾರ ಲಭ್ಯತೆ ಇತ್ತಂತಂದ್ರೆ ಚೆನ್ನಾಗಿ ಅದು ಜೇನನ್ನು ಒಟ್ಟುತ್ತೆ. ನಮ್ಮಲ್ಲಿ ಸಿರ್ಸಿ ಮತ್ತೆ ಆ ಒಂದು ಪಶ್ಚಿಮ ಘಟ್ಟಗಳಲ್ಲಿ 15-20 ದಿವಸಕ್ಕೆ ಒಂದ್ಸಲಿ ತುಪ್ಪವನ್ನು ತೆಗಿಬಹುದು. ಆದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕನಿಷ್ಠ 3 ರಿಂದ 2.5 ತಿಂಗಳ ಅವಶ್ಯಕತೆ ಇದೆ. ಅದರಿಂದ ಒಂದು ಸಲಿ ಒಂದು ಪೆಟ್ಟಿಗೆಯಿಂದ ಕನಿಷ್ಠ 2-2.5 ಕೆಜಿಯಷ್ಟು ತುಪ್ಪ ಸಿಗುತ್ತೆ. ಅಥವಾ ವಾರ್ಷಿಕವಾಗಿ ನಾವು ಸರಾಸರಿ 8-10 ಕೆಜಿಗಳಷ್ಟು ತುಪ್ಪ ಒಂದು ಪೆಟ್ಟಿಗೆಯಿಂದ ತೆಗಿಬಹುದು. ಹೌದು, ಇವತ್ತಿನ ದಿವಸ ಆ ಒಂದು ಜೇನುತುಪ್ಪದ ಬೆಲೆ ಹೇಳಿದ್ರೆ ನಮ್ಮಲ್ಲಿ ಸಾಧಾರಣವಾಗಿ 400 ರೂಪಾಯಿಯಿಂದ ಹಿಡಿದು 1,000 ರೂಪಾಯಿ ತನಕ ಬೆಲೆಯನ್ನೇ ಇದೆ ಇವತ್ತಿನ ದಿವಸ. ಆಮೇಲೆ ಇವತ್ತೇ ಪರಿಸ್ಥಿತಿ ಹೇಗಿದೆ ಜೇನಿನ ಮಾರುಕಟ್ಟೆ ಅಂತ ಹೇಳಿದ್ರೆ 1,000 ಕೆಜಿ ತುಪ್ಪ ನಮ್ಮಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಅಡ್ವಾನ್ಸ್ ಅಂದ್ರೆ ಮುಂಗಡವಾಗಿ ನಮಗೆ ಹಣ ಕೊಟ್ಟು ಖರೀದಿ ಮಾಡತಕ್ಕಂತ ಹಲವಾರು ಸಂಸ್ಥೆಗಳು ಇವತ್ತಿನ ದಿವಸ ಬೆನ್ನು ಬಿದ್ದಿಳ್ತಾರೆ. ಹಾಗಾಗಿ ಮಾರುಕಟ್ಟೆ ಬಗ್ಗೆ ರೈತರು ಯೋಚನೆ ಮಾಡೋದಾಗಷ್ಟೇ ಇಲ್ಲ. ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಜೇನಿನಲ್ಲಿ ನಮ್ಮಲ್ಲಿ ಇವತ್ತಿನ ತನಕ ಆಗಿರೋದು ಏನಂತಂದ್ರೆ ಜೇನಿಗಷ್ಟೇ ನಾವು ಆಸಕ್ತಿ ಕೊಡ್ತಾ ಇದ್ದೀವಿ, ಜೇನು ತುಪ್ಪದ ಬಗ್ಗೆ ಅಷ್ಟೇ ನಮ್ಮ ಆಸಕ್ತಿ ಇದೆ. ಆದರೆ ಜೇನು ತುಪ್ಪನೇ ಅಲ್ಲದೆ ಇನ್ನೂ ಹಲವಾರು ಉತ್ಪನ್ನಗಳು ಸಹ ಈ ಒಂದು ಜೇನು ಕೃಷಿಯಿಂದ ನಮಗೆ ದೊರೆಯುತ್ತೆ. ಅದರಲ್ಲಿ ಪ್ರಮುಖವಾಗಿ ಜೇನು ಮೇಣ. ಇವತ್ತಿನ ದಿವಸ ಪ್ರತಿಯೊಂದು ಕೆಜಿ ಜೇನು ಮೇಣಕ್ಕೆ ಮಾರುಕಟ್ಟೆಯ ಬೆಲೆ 1,500 ರೂಪಾಯಿ ಇದೆ. ಅಂದ್ರೆ 1,500 ರೂಪಾಯಿಗಳ ತನಕ ಇದೆ ಒಂದು ಕೆಜಿ ಜೇನು ಜೇನು ಮೇಣಕ್ಕೆ. ಅದೇ ತರ ಜೇನಿನಲ್ಲಿ ಪರಾಗ ಸಿಗುತ್ತೆ. ಜೇನಿನ ಪರಾಗ ಇವತ್ತಿನ ದಿವಸ ಬಹಳ ಒಂದು ಬೇಡಿಕೆ ಇರತಕ್ಕಂತಹ ಒಂದು ಪದಾರ್ಥ. ಆ ಒಂದು ಕೆಜಿ ಜೇನಿನ ಪರಾಗದ ಬೆಲೆ ಇವತ್ತು 15-20 ಸಾವಿರ ರೂಪಾಯಿ ಇದೆ. ನಮ್ಮ ರೈತರು ಅದನ್ನ ಆ ಒಂದು ಅಳವಡಿಸ್ಕೊಂಡಿದ್ದೆ ಆದರೆ ಒಂದು ಪರಾಗವನ್ನು ತಯಾರು ಮಾಡೋದಂಥ ಒಂದು ಕ್ರಮವನ್ನು ಅಳವಡಿಸ್ಕೊಂಡಿದ್ದೆ ಆದರೆ 15-20 ಸಾವಿರ ರೂಪಾಯಿ ಪ್ರತಿ ಕೆಜಿಗೆ ಅದರ ಒಂದು ಬೆಲೆ ಇದೆ. ಅದೇ ಥರ ಜೇನಿನ ವಿಷ, ಜೇನಿನ ವಿಷ ಇವತ್ತಿನ ದಿವಸ ಹಲವಾರು ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಮಹತ್ತರವಾದಂತಹ ಪಾತ್ರವನ್ನು ವಹಿಸ್ತಾ ಇದೆ. ಆಂಟಿ ವೆನಮ್ಸ್ ಅಂತ ಕರಿತೀವಿ, ಅಂದ್ರೆ ವಿಷಕ್ಕೆ ಪ್ರತಿಕೂಲ ವಿಷವಾಗಿ ಅದನ್ನು ತಯಾರು ಮಾಡ್ತಾ ಇದ್ದಾರೆ. ಆ ಒಂದು ಜೇನಿನ ವಿಷದ ಬೆಲೆ ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 55-60 ಸಾವಿರ ರೂಪಾಯಿ ಪ್ರತಿ ಒಂದು ಲೀಟರ್ ಆ ಒಂದು ದ್ರವದ ಬೆಲೆ ಇದೆ. ಅದೇ ತರ ಜೇನಿನಲ್ಲಿ ಇನ್ನೊಂದು ರಾಯಲ್ ಜೆಲ್ಲಿ ಅಂತ ಸಿಗುತ್ತೆ, ಒಂದು ಉತ್ಪನ್ನ, ರಾಜಶಾಹಿ ರಸ ಅಂತ ಕರಿತೀವಿ. ಅದನ್ನು ಹಲವಾರು ಇವತ್ತೊಂದು ದಿವಸ ಸೌಂದರ್ಯ ವರ್ಧಕಗಳಲ್ಲಿ ಇವತ್ತು ಬಳಕೆ ಮಾಡ್ತಾ ಇದ್ದಾರೆ. ಅದರ ಬೆಲೆ 70-80 ಸಾವಿರ ರೂಪಾಯಿ ಇದೆ ಪ್ರತಿ ಒಂದು ಕೆಜಿಯ ಬೆಲೆ. ಇದನ್ನ ನಮ್ಮ ಒಂದು ಈ ಒಂದು ಚರ್ಚೆಯನ್ನು ಕೇಳಿದಂತ ರೈತರು ನಾನು ಇದನ್ನೆಲ್ಲ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಆಗ್ಲಿಕ್ಕಿಲ್ಲ. ಅದಕ್ಕೆ ತನ್ನದೇ ಆದಂತಹ ಹೆಚ್ಚಿನ ಒಂದು ಬೇಕಾಗುತ್ತೆ, ನಾಲೆಜ್ ಬೇಕು, ಅದಕ್ಕಾಗಿ ತಕ್ಕಂತಹ ಒಂದು ನಾವು ಬಂಡವಾಳ ಬೇಕಾಗುತ್ತೆ, ಅದಕ್ಕೆ ನಿವೃತ್ತಂತಹ ತಾಂತ್ರಿಕತೆಗಳು ಬೇಕಾಗುತ್ತೆ. ಉಪಯೋಗ ಆಗಲಿಕ್ಕಿಲ್ಲ. ಆದ್ರೆ ಒಂದು ಹೆಚ್ಚಿನ ಒಂದು ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದೆ ಆದ್ರೆ ಈಗ ಒಂದು ಅತ್ಯುತ್ತಮವಾದಂತಹ ಒಂದು ಉದ್ಯಮಿಯಾಗಿ ಇದರಲ್ಲಿ ಬೆಳಲಿಕ್ಕೆ ಹಲವಾರು ಅವಕಾಶಗಳಿದೆ. ಆದ್ರೆ ರೈತರು ಇದನ್ನೆಲ್ಲ ನೋಡ್ಲಿಕ್ಕಿಂತ ನಮಗೆ ಈ ಒಂದು ಜೇನು ಕುಟುಂಬವನ್ನು ಇಟ್ಕೊಂಡ್ರೆ ಆಗ್ತಕ್ಕಂಥ ಒಂದು ಕ್ಷಣಕ್ಕೆ ಒಂದು ಸುಖ ಏನಿದೆ ಅಥವಾ ಅದರಿಂದ ಲಾಭ ಏನಿದೆ ಅಂತ ಗಮನಿಸಿದ್ರೆ ಅದರಿಂದ ಬರ್ತಕ್ಕಂತಹ ಪರಾಗಸ್ಪರ್ಶ, ಆ ಜೇನಿನ ಪರಾಗಸ್ಪರ್ಶವನ್ನು ನೀವು ಕೇಳಿದ್ದೆ ಆದರೆ ನಮ್ಮಲ್ಲಿ ಇವತ್ತು ಹಲವಾರು ಎಣ್ಣೆಕಾಳು ಬೆಳೆಗಳನ್ನು ನಾವು ಬೆಳೀತಾ ಇದ್ದೀವಿ, ಹಣ್ಣಿನ ಬೆಳೆಗಳನ್ನು ಬೆಳೀತಾ ಇದ್ದೀವಿ. ಇವುಗಳಿಗೆ ಪರಾಗಸ್ಪರ್ಶ ಬಹಳ ಮುಖ್ಯ. ಇವತ್ತಿನ ದಿವಸ ಒಂದು ನಮ್ಮಲ್ಲಿರ್ತಕ್ಕಂಥದ್ದು ಇಲ್ಲ ಗಾಳಿ, ನೀರು ಅಥವಾ ಈ ಒಂದು ಕೀಟಗಳು, ಇವುಗಳು ಪ್ರಮುಖವಾದಂತಹ ಪಾತ್ರ ವಹಿಸ್ತವೆ ಪರಾಗಸ್ಪರ್ಶದಲ್ಲಿ. ಈ ಒಂದು ಪರಾಗಸ್ಪರ್ಶದಲ್ಲಿ ಜೇನಿನ ಪಾತ್ರ ಅತ್ಯಂತ ಹಿರಿದು, ಬೇರೆ ಎಲ್ಲಾ ಕೀಟಗಳಿಗಿಂತ ಜೇನಿನ ಪಾತ್ರ ಹಿರಿದು. ಯಾಕೆ ಅಂತ ಹೇಳಿದ್ರೆ ಕೀಟ ಆ ಒಂದು ಹೂವುಗಳು ಅರಳತಕ್ಕಂತ ಸಮಯ ಮುಂಜಾನೆ 4-8 ಗಂಟೆ ಹೊತ್ತಿ ಮುಂಜಾನೆ. ಬೇರೆ ಎಲ್ಲ ಕೀಟಗಳು ತಮ್ಮ ಚಟುವಟಿಕೆಯನ್ನು ಪ್ರಾರಂಭ ಮಾಡೋದು ಸೂರ್ಯ ಹುಟ್ಟಿದ ನಂತರ, ಅಂದ್ರೆ ಬೆಳಗಿನ 6 ಅಥವಾ 7 ಗಂಟೆಯ ನಂತರ ಇವುಗಳ ಕೀಟಗಳು ಅಥವಾ ಇವುಗಳ ಚಟುವಟಿಕೆ ಪ್ರಾರಂಭ ಆಗುತ್ತೆ. ಆದ್ರೆ ಜೇನು ಹುಳುಗಳ ಕೀಟ ಒಂದು ಜೀವನ ಶುರುವಾಗತಕ್ಕಂಥದ್ದು ಬೆಳಗ್ಗೆ 4 ಗಂಟೆಯಿಂದ. ಹಾಗಾಗಿ ಒಂದು ಹೆಚ್ಚಿನ ಒಂದು ಪರಾಗಸ್ಪರ್ಶದಲ್ಲಿ ಇವು ತಮ್ಮನ್ನು ತಾವು ತೊಡಗಿಸ್ಕೊಳ್ತವೆ. ಹಾಗಾಗಿ ಹೆಚ್ಚಿನ ಒಂದು ಇಳುವರಿಯನ್ನು ನಾವು ಪಡ್ಕೊಳ್ಬಹುದು. ಹಲವಾರು ಸಂಶೋಧನೆಗಳ ಪ್ರಕಾರ ಜೇನಿನ ಒಂದಾಗತಕ್ಕಂಥ ಪರಾಗಸ್ಪರ್ಶದಿಂದ ಕನಿಷ್ಠ 20-200% ಅಂದ್ರೆ 200% ಇಳುವರಿಯಲ್ಲಿ ಹೆಚ್ಚಳವನ್ನು ಕಾಣಬಹುದು. ಅದೇ ರೀತಿ ಕಾಯಿಗಳ ಗುಣಮಟ್ಟ ಹೆಚ್ಚಾಗುತ್ತೆ. ಈ ಒಂದು ಕಾಯಿಗಳಲ್ಲಿ ಬೀಜ ಅಥವಾ ಬೀಜೋತ್ಪಾದನೆಗೆ ನಾವು ಬಳಸೋದಾದ್ರೆ ಹೆಚ್ಚಿನ ಬೀಜಗಳು ನಮಗೆ ದೊರಕುತ್ತೆ. ಈ ಒಂದು ಹಲವಾರು ಸಂಶೋಧನೆಗಳನ್ನ ದೃಢಪಡಿಸುತ್ತೆ. ಅದರಿಂದ ಆ ಒಂದು ಪರಾಗಸ್ಪರ್ಶಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಒಬ್ಬ ಸಣ್ಣ ರೈತ ತನ್ನಲ್ಲಿರ್ತಕ್ಕಂಥ ಒಂದು ಸೂರ್ಯಪಕ್ಕ ಅಂತ ಇರ್ಬೋದು ಅಥವಾ ಎಳ್ಳಿರ್ಬೋದು, ಇದ್ರ ಶೇಂಗಾ ಇರ್ಬೋದು, ಇಂಥ ಹಲವಾರು ಬೆಳೆಗಳ ಮಧ್ಯ, ಅದರಲ್ಲೂ ಹೆಚ್ಚಾಗಿ ಈ ಒಂದು ಉಳ್ಳಾಗಡ್ಡಿ ಅಥವಾ ಈರುಳ್ಳಿ ಬೆಳೆ ಅಥವಾ ನಾವು ಸೌತೆಕಾಯಿ ಬೆಳೆ, ಹೀರೆಕಾಯಿ ಬೆಳೆ, ಇಂತಹ ಬಳ್ಳಿಗಳಲ್ಲಿ ಬೆಳೆಗಳಲ್ಲಿ ನಾವು ಈ ಒಂದು ಇಟ್ಟಿದ್ದೇ ಆದರೆ ಈ ಒಂದು ಪೆಟ್ಟಿಗೆಗಳನ್ನು ಕನಿಷ್ಠ 50-60 ಅಥವಾ 70% ಇಳುವರಿಯಲ್ಲಿ ಹೆಚ್ಚಳವನ್ನು ನಾವು ಕಾಣಬಹುದು. ಅದರಿಂದ ಹೆಚ್ಚಿನ ಒಂದು ಆರ್ಥಿಕವಾದಂತಹ ಲಾಭವನ್ನು ಸಹ ಪಡ್ಕೊಳ್ಬಹುದು. ಈ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡ್ರೆ ಜೇನು ಸಾಕಾಣಿಕೆ ಅತ್ಯಂತ ಲಾಭದಾಯಕವಾದದ್ದು. ಜೇನು ಸಾಕಾಣಿಕೆಯನ್ನು ಮಾಡುವಾಗ ಈಗ ತಾವು ಹೇಳಿದ್ರೆ ಜೇನು ಮೇನ ಮತ್ತು ಜೇನು ತುಪ್ಪವನ್ನ ರಾಶಿ ಮಾಡೋದು ಹೇಗೆ, ಅದನ್ನ ಹಾರ್ವೆಸ್ಟ್ ಮಾಡೋದು ಹೇಗೆ ಅಂತಿರ್ತಾವ? ಈಗ ಮೊದಲು ಜೇನು, ಈಗ ನಾವು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಏನ್ ಮಾಡ್ತಿದ್ರು, ಹಿಂಡಿ, ಹುಟ್ಟನ್ನು ಹಿಂಡಿ ತೆಗಿತಾ ಇದ್ರು. ಇವತ್ತಿನ ದಿವಸ ಆತರ ಇಲ್ಲ. ವೈಜ್ಞಾನಿಕ ಪದ್ಧತಿಯಲ್ಲಿ ನಾವು ಜೇನು ಸಾಕಾಣಿಕೆ ಮಾಡಿದ್ದೆ ಆದ್ರೆ ಅಲ್ಲಿ ಹನಿ ಎಕ್ಸ್ಟ್ರಾಕ್ಟ್ ಅಥವಾ ಜೇನನ್ನ ತೆಗೆಯುವಂತಹ ಉಪಕರಣಗಳು ಬಂದಿದೆ. ಅದನ್ನ ಬಹಳ ಸರಳವಾಗಿ ಅಂದ್ರೆ ಏನು ಶ್ರಮನೇ ಇಲ್ದೇ ಇದ್ದಂಗೆ ನಾವು ಜೇನು ತುಪ್ಪವನ್ನು ತೆಗಿಲಿಕ್ಕೆ ಅನುಕೂಲ ಆಗುತ್ತೆ. ಇವತ್ತು ಒಂದು ತಟ್ಟಲ್ಲಿ ಜೇನನ್ನು ಬಿಡಿಸಬೇಕಾದ್ರೆ ಕನಿಷ್ಠ 1-2 ನಿಮಿಷ ಸಾಕಾಗುತ್ತೆ. ಶುದ್ಧವಾದಂತಹ ತುಪ್ಪ, ಮೊದಲು ಹಿಂಡಿ ತೆಗೆದಾಗ ಏನಾಗ್ತಿತ್ತು, ಅದರಲ್ಲಿರ್ತಕ್ಕಂಥ ಮೊಟ್ಟೆ ಮರಿ ಎಲ್ಲ ಸಹ ಸೇರ್ಕೊಂಡು ಬರ್ತಿತ್ತು. ಇವತ್ತಿನ ದಿವಸ ಮೊಟ್ಟೆ ಅಥವಾ ಮರಿಗಳಿಗೆ ಯಾವುದೇ ಹಾನಿ ಆಗಲಾರ್ದಂಗೆ ವೈಜ್ಞಾನಿಕವಾಗಿ ನಾವು ಶುದ್ಧವಾದಂತಹ ಜೇನುತುಪ್ಪವನ್ನು ತೆಗಿಲಿಕ್ಕೆ ಬರ್ತದೆ. ಅಂತಹ ಉಪಕರಣ ಇವತ್ತು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ, ಅದನ್ನು ತಗೊಳ್ಬಹುದು. ಅಂದ್ರೆ ಸಾಮಾನ್ಯವಾಗಿ ರೈತರು ಎಲ್ಲರೂ ಮನೆಗೆ 1-2 ಹಿತ್ತಲದಲ್ಲೆಲ್ಲ ಗಿಡಗಳು ಇರ್ತವೆ, ಅಲ್ಲೆಲ್ಲ ಇಟ್ಟುಕೊಂಡು ಸಾಕಿಟ್ಟುಕೊಂಡು ಒಳ್ಳೇದಂತಿರ್ತವೆ. ಹೌದು, ಪ್ರತಿಯೊಂದು ಮನೆಯಲ್ಲಿ ಬೇರೆ ನಾವು ಬೇರೆ ಯಾವುದೇ ಇದನ್ನ ನಾವು ಇದು ಮಾಡದೆ ಬರೀ ನಮ್ಮ ಮನೆಗೆ ಆಗೋಷ್ಟು ಜೇನುತುಪ್ಪ ಸಿಕ್ಕರೆ ಸಾಕು, ನಮ್ಮ ಪರಿಸರ ರಕ್ಷಣೆ ಆದ್ರೆ ಸಾಕು ಅಂತೇಳಿ ಒಂದು ಮನೆಗೆ ಒಂದು ಪೆಟ್ಟಿಗೆ ಏನಾದರೂ ಇಟ್ಕೊಂಡಿದ್ದೆ ಅದರಲ್ಲಿ ನಾವು ಹಲವಾರು ರೀತಿಯಾದಂತಹ ಪ್ರಯೋಜನವನ್ನು ಪಡಿಬಹುದು, ನಮ್ಮ ಜೀವ ವೈವಿಧ್ಯತೆಯನ್ನು ಜಾಸ್ತಿ ಮಾಡಬಹುದು. ಹೀಗೆ ಈ ಜೇನು ಸಾಕಾಣಿಕೆ ಬಗ್ಗೆ ತರಬೇತಿಗಳನ್ನ ಇಷ್ಟಪಟ್ಟರೆ ಯಾರಾದರೂ ರೈತರಿಗೆ ತಾವು ಕೊಡ್ತೀರಾ ಹೇಗೆ? ಖಂಡಿತವಾಗಿ. ಹೌದು, ಆಸಕ್ತಿ ಇದ್ದಂತ ನಮ್ಮಲ್ಲಿ 15-20 ಮಂದಿ ರೈತ ಬಾಂಧವರು ನಮ್ಮಲ್ಲಿ ಬರೋದೇ ಆದ್ರೆ, ಒಂದು ಗುಂಪು ಮಾಡಿಕೊಂಡು ಬಂದಿದ್ದೆ ಆದ್ರೆ ಅವರಿಗೆ ಉಳ್ಕೊಳ್ಳಿಕ್ಕೆ ಉಚಿತವಾದಂತಹ ವಸತಿ ವ್ಯವಸ್ಥೆ ಇದೆ, ಊಟೋಪಚಾರದ ವ್ಯವಸ್ಥೆ ಇರುತ್ತೆ. ಕೇವಲ ಅವರ ಒಂದು ನಮ್ಮ ಕ್ಷೇತ್ರಕ್ಕೆ ಬರಲಿಕ್ಕೆ ಅಂದ್ರೆ ನಮ್ಮ ಕೇಂದ್ರಕ್ಕೆ ಬರಲಿಕ್ಕೆ ತಗತಕ್ಕಂತಹ ಪ್ರಯಾಣ ವೆಚ್ಚ ಅವರದೇ ಇರುತ್ತೆ. ಈ ರೀತಿ ಮಾಡ್ಕೊಂಡು ಬರ್ತೀವಿ ಸರ್ ಅಂತ ನಮಗೆ ಒಂದು ಸುದ್ದಿಯನ್ನು ಕೊಟ್ಟರೆ ಎರಡರಿಂದ ಮೂರು ದಿವಸಗಳ ಒಂದು ಕಿರು ತರಬೇತಿಯನ್ನು ನಾವು ಏರ್ಪಾಡು ಮಾಡಬಹುದು. ಅಂದ್ರೆ ಈ ಒಂದು ಹತ್ತು ಜನ ಸೇರಿ ಬರಬೇಕು, ಸೇರಿ ಬಂದ್ರೆ ನಾವು ಅಥವಾ ನೀವು ಬರಲಿಕ್ಕೆ ಅವಕಾಶ ಆಗಲಿಲ್ಲ ಸರ್ ನನ್ನ ಒಬ್ಬನಿಗೆ ಆಸಕ್ತಿ ಇದೆ ನಾನು ಬರ್ತೀನಿ ಅಂತ ಹೇಳಿದ್ರು ಸಹ ಅವರಿಗೆ ನಾವು ಇದನ್ನ ತಿಳಿಸ್ಕೊಡ್ಲಿಕ್ಕೆ ಸಿದ್ಧ ಇದ್ದೀನಿ. ಒಬ್ಬನೇ ರೈತ ನನಗೆ ಆಸಕ್ತಿ ಇದೆ ಬಂದು ಕಲ್ತ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಒಬ್ಬನೇ ರೈತ ಬಂದು ಕಲ್ತ್ಕೊಂಡು ಹೋಗ್ಲಿಕ್ಕೂ ಸಹ ನಾನು ಅವಕಾಶ ಕೊಡ್ತೀನಿ. ಒಳ್ಳೇದು ಬದ್ರಿ ಪ್ರಸಾದ್ ಅವರ, ಜೇನು ಕೃಷಿ ಬಗ್ಗೆ ವಿಚಾರವನ್ನ ತಿಳಿಸಿಕೊಟ್ರಿ. ನೀವು ಅಂದಂಗೆ ರೈತರು ಮನೆ ಹಿತ್ತಲಲ್ಲಿ ಅಥವಾ ಮನೆ ಹಿಂದ್ಗಡೆ ಸಾಕಷ್ಟು ಗಿಡಗಳನ್ನ ಹಾಕಿರ್ತಾರೆ, ತೋಟ ಮಾಡ್ಕೊಂಡಿರ್ತಾರೆ, ಕೈ ತೋಟಗಳನ್ನ, ಅಲ್ಲೆಲ್ಲ ಒಂದು ಅಥವಾ ಎರಡು ಜೇನು ಪೆಟ್ಟಿಗಳನ್ನ ಇಡುವ ಮುಖಾಂತರ ಜೇನು ತುಪ್ಪವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಜೇನು ತುಪ್ಪ ಇವತ್ತಿನ ದಿನಮಾನದಲ್ಲಿ ಆರೋಗ್ಯಕ್ಕೆ ಅತ್ಯಂತ ಒಂದು ಪ್ರಮುಖವಾದಂತಹ ಕೆಲಸವನ್ನು ಮಾಡ್ತಾ ಇದೆ ನಾವು ಬಳಸೋದ್ರಿಂದ. ಈ ಒಂದು ಹಿನ್ನೆಲೆಯಲ್ಲಿ ರೈತ ಬಾಂಧವರು ಹೆಚ್ಚಿನ ಮಾಹಿತಿಗಾಗಿ ಈ ಜೇನು ಕೃಷಿ ಬಗ್ಗೆ ವಿಶೇಷವಾದಂತಹ ಮಾಹಿತಿ ಬೇಕಾಗಿತ್ತು ಅಥವಾ ಜೇನು ಕೃಷಿ ಬಗ್ಗೆ ತರಬೇತಿ ಬೇಕಾಗಿತ್ತು ಅಂತಂದ್ರೆ ನಿಮ್ಮ ಒಂದು ಫೋನ್ ಸಂಖ್ಯೆಯನ್ನ ರೈತರಿಗೆ ಹೇಳ್ತಾ ಇದ್ದೇನೆ. ರೈತ ಬಾಂಧವರು ಫೋನ್ ಸಂಖ್ಯೆಯನ್ನು ಡಾಕ್ಟರ್ ಬದ್ರಿ ಪ್ರಸಾದ್ ಅವರ ಫೋನ್ ಸಂಖ್ಯೆಯನ್ನು ಬರ್ಕೋಬಹುದು, 9900145705. ಈ ಒಂದು ಫೋನ್ ಸಂಖ್ಯೆಗೆ ಸಂಪರ್ಕ ಮಾಡಿ ಜೇನು ಕೃಷಿ ಬಗ್ಗೆ ವಿಶೇಷವಾದಂತಹ ಮಾಹಿತಿಯನ್ನು ಪಡ್ಕೋಬಹುದು. ಒಳ್ಳೆಯದು ಡಾಕ್ಟರ್ ಬದ್ರಿ ಪ್ರಸಾದ್ ಅವರು ಇದುವರೆಗೆ ಜೇನು ಕೃಷಿ ಬಗ್ಗೆ ವಿಚಾರವನ್ನು ತಿಳಿಸಿಕೊಟ್ಟದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಜೇನು ಕೃಷಿಯ ಲಾಭದಾಯಕತೆ ಕುರಿತು ಜೇನು ತಜ್ಞರಾದ ಡಾ ಬದ್ರಿ ಪ್ರಸಾದ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಸಂದರ್ಶಕರು ಡಾ ವಿಜಿ ಬಾವಲತಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರು ಈಗ ಕೇಳೋಣ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 27.8-29.8 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 19.4-20.7 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 59-75% ಮತ್ತು ಕನಿಷ್ಠ ಆರ್ದ್ರತೆ 30-48% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 6.8-8.7 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆಯನ್ನು ನೀಡಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 5 ದಿನಗಳು ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಮಳೆ ಆಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡುಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಸಿ. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಗಳಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇದ್ದು ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಪ್ರಸ್ತುತ ವಾತಾವರಣದಲ್ಲಿ ಕಡಿಮೆ ಉಷ್ಣಾಂಶ ಇರುವುದರಿಂದ ಯಾವುದೇ ಬೆಳೆಯಲ್ಲಿ ಮೊಗ್ಗು ಮತ್ತು ಕಾಯಿ ಉದುರುವುದು ಕಂಡುಬಂದರೆ 0.25 ಮಿಲಿಲೀಟರ್ ನ್ಯಾಪಲಿಕ್ ಅಸಿಟಿಕ್ ಆಮ್ಲ NAAನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಕಟಾವು ಮಾಡಿದ ಉತ್ಪನ್ನಗಳು ಚೀಲದಲ್ಲಿ ತುಂಬುವ ಮೊದಲು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಯೇ ತುಂಬಬೇಕು. ಮಳೆ ಆಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ಹಿಂಗಾರಿ ಜೋಳದಲ್ಲಿ ಅಂತರ್ ಬೇಸಾಯವನ್ನು ಕೈಗೊಳ್ಳಬೇಕು. ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶದ ಸಂರಕ್ಷಣೆ ಆಗ್ತದೆ. ಹಿಂಗಾರಿ ಜೋಳದ ಬೆಳೆ 30 ದಿನಗಳಿದ್ದಾಗ ಮತ್ತು ತೆನೆ ಬರುವ ಹಂತದಲ್ಲಿ 3% ಪಂಚಗವ್ಯವನ್ನು ಸಿಂಪರಣೆ ಮಾಡಬೇಕು. ಕಡಲೆ ಬೆಳೆಯಲ್ಲಿ ಹೆಲಿಕೋರ್ಪ ಅಥವಾ ಸ್ಪಡಾಪ್ಟರ ಕೀಡೆ ಕಾಣಿಸಿಕೊಂಡಿದ್ದು ಇದರ ಹತೋಟೆಗಾಗಿ 0.15 ಮಿಲಿಲೀಟರ್ ಕ್ಲೋರಾನ್ ನೆಂಟ್ರಿನಲ್ಲಿ ಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಭತ್ತದ ಕಟಾವಿನ ನಂತರ ಭತ್ತದ ಗದ್ದೆಯಲ್ಲಿನ ಮಣ್ಣಿನ ತೇವಾಂಶ ಹಾಗೂ ಪೋಷಕಾಂಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲು ಸಾಸಿವೆ ಬೆಳೆಯನ್ನು ಬೆಳೆಯಬಹುದು. ಹಲವೆಡೆ ಭತ್ತದ ಕಟಾವು ನಡೆದಿದ್ದು ಬಣವೆ ಹಾಕುವ ಮೊದಲು ಹುಲ್ಲನ್ನು ಚೆನ್ನಾಗಿ ಒಣಗಿಸಿ ಬಣವೆ ಹಾಕಬೇಕು. ಬಣವೆ ಹಾಕುವ ಪೂರ್ವದಲ್ಲಿ ಭತ್ತದ ಹುಲ್ಲಿನ ಹೊರೆ ಕಟ್ಟುವ ಮೊದಲು ಇಬ್ಬನಿ ಆರೋದನ್ನು ಬಿಡಬೇಕು. ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಹತ್ತಿ ಬೆಳೆಯು ಬಿಡಿಸುವ ಹಂತದಲ್ಲಿರುವುದರಿಂದ ಹವಾಮಾನ ಮುನ್ಸೂಚನೆ ನೋಡಿಕೊಂಡು ಹತ್ತಿಯನ್ನು ಬಿಡಿಸಬೇಕು. ಹವಾಮಾನ ಮುನ್ಸೂಚನೆ ಅನುಗುಣವಾಗಿ ಆದ್ಯತೆಯ ಮೇರೆಗೆ ತೊಗರಿಯನ್ನು ಕಟಾವು ಮಾಡಬೇಕು. ಇನ್ನು ತೊಗರಿ ಬೆಳೆಗೆ ಹೂವು ಬಿಡುವ ಮತ್ತು ಕಾಯಿ ಕಟ್ಟುವ 2 ಹಂತಗಳಲ್ಲಿ ರಕ್ಷಣಾತ್ಮಕ ನೀರಾವರಿಯನ್ನು ಕೊಡಬೇಕಾಗ್ತದೆ.

ಮೂಡಿಗೆ ಮುಂಡದ ತುಂಬಾನು ಓಮದ ಕಂಬಳಿ ಒತ್ತಾನಪ್ಪ ನಿಮ್ಮದ ಬೆತ್ತ ಇಡದಾನ ಪಂಡರ ಬರ ನೀ ತರ್ಜಾನೋ ಅಲ್ಲೆಲ್ಲ ಅಭಿದಂಡ ಕೋಲಿಡದಾನ ಮುರಿದು ಟೊಪ್ಪಿಗೆ ಮಾಡ್ಯಾನು ಮಾಳಪ್ಪ ಹರದಾಡಿ ಹೂವ ಹಾದಾನ ಸೂಜಿ ಮಲ್ಲಿಗೆ ಹೆಚ್ಚಾನ ಜಾಗ ಮಲ್ಲಿಗೆ ಹೆಚ್ಚಾನ ಸದರ ಮಲ್ಲಿಗೆ ಹೆಚ್ಚಾನಲ್ಲ ಬಿಳಿಯ ಮಲ್ಲಿಗೆ ಹೆಚ್ಚಾನ ಒತ್ತಿ ಬಾರಣಿ ತುಂದಾನ ಒತ್ತಿ ಬಾರಣಿ ತುಂದನು ಮಾಲಣ್ಣ ಎತ್ತಿಯಾಗಲಿ ಗಾಟಾನ ಅವರಿ ಹೂವ ತಂದನೋ ಲಸಿವಿಗಾನಿ ಮಾಳಿಂಗ ರಾಯಾನೋ ಅಮ್ಮಪ್ಪ ನನ್ನ ಜೀವಿಗಾನಿ ಮಾಳನ ಯಾವ ಹೊತ್ತಿನಾಗ ಜ್ಞಾನಿಯಾಲೋ ತನವಿಂದೊಂದ ವೇಳೆವ ಮಾಳ ತಂಪಿನದೊಂದ ವೇಳೆವ ತನವು ತಂಪಿನ ವೇಳೆದಾಗ ನಮ್ಮ ಮಾಳನ ಕರಿಯನು ಬನ್ನೀರು ಅಮ್ಮಪ್ಪ ನಾನು ಮಾಳಿಂಗು ರಾಯದ ಇಲ್ಲಿಂದ ಕರೆಯ ಮುಗುದೇವೆ ಸ್ವಾಮಿಯ ನಮ್ಮೇ ಶಿವ ಶಿವ ನಮ್ಮೇ ಸಲ್ಲೆಯತ್ತಿ ನೀನು ಸೇವ್ದೇವು ತೆಗ್ದೇನು ಸಂಪಿಗೆ ನಡಿ ಬಂದುಳದವ ಸಂಪಿಗೆ ನಡಿ ಬಂದಿಳ ಜೀವಗ ಬೆಳ್ಳಿ ನಡಿ ಬಂದುಳದವ ಬೆಳ್ಳಿಯ ನರಿ ಬಂದಿಳದ ಜೀವಗ ಬಂಗಾರು ಗಡು ಬಂದುಳದವ ಬಂಗಾರದ ಗಡ್ಡದ ಜೀವಗ ಮಲ್ಲಿಗೆ ಹೂವಿನ ಅಳು ಮಂಟಪ ಮಲ್ಲಿಗೆ ಹೂವಿನ ಅಳು ಮಂಟಪದಾಗ ನಮಗ ಅಲ್ಲದ ಜೀವ ಬಂದಿಳದಂಗ ಬಲ್ಲಳ ಜೀವನೆ ಬಲ್ಲಪ್ಪ ನೆಲ್ಲಳದವ್ ನಮ್ಮ ಉತ್ತಾನು ನೆಲ್ಲಳದವ್ ನಮ್ಮ ಉತ್ತವ ನನ ಬಿಲ್ಲಳ ಸಮುದಾಯನು ಬಿರುದುಳ್ಳ ಇರಿ ಮಾಳ ಮಹಾಪ್ಪ ದೇವಿ ಆಚಿದ್ದಾನ ಪೈಣವಾ